ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಕರ್ನಾಟಕ, ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಿಲೀದ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ ಆಗಿದೆ 5:30:20. ನಿಲೀದ ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲ. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ಕೇಳುಗರೆ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಜೀವಾಮೃತ ತಯಾರಿಕೆ ಮತ್ತು ಬಳಕೆ ಕುರಿತು ಡಾ ಮುಕುಂದ ಜೋಶಿ ಅವರೊಂದಿಗೆ ಸಂದರ್ಶನ. ಮೊದಲಿಗೆ ಜಾಹೀರಾತು. ಉದ್ಯೋಗವಾಣಿ. ಕೇಳುಗರೆ, ನನ್ನ ಹೆಸರು ರಾಜಶೇಖರ್ ಮಠದ್. ನಾನು SSLC ಪಾಸ್ ಆದ ನಂತರ 2004 GDTC ಹೊಸಪೇಟೆಯಲ್ಲಿ ಡಿಪ್ಲೊಮಾ ಕೋರ್ಸ್ ಪಡೆದು ಈಗ JSW ಸ್ಟೀಲ್ನಲ್ಲಿ ವರ್ಷಕ್ಕೆ 11.5 ಲಕ್ಷದೊಂದಿಗೆ ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹಿಂದೆ GDTC ಸೇರಿ. ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ಜೀವಾಮೃತ ತಯಾರಿಕೆ ಮತ್ತು ಬಳಕೆ ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಬೇಸಾಯಶಾಸ್ತ್ರ ಪ್ರಾಧ್ಯಾಪಕರಾದ ಡಾ ಮುಕುಂದ ಜೋಶಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾ ಮುಕುಂದ ಜೋಶಿ ಅವರೇ. ನಮಸ್ಕಾರ. ಇವತ್ತು ನಮ್ಮ ರೈತ ಬಾಂಧವರು ಈ ಸಾವಯವ ಕೃಷಿ ಕಡೆಗೆ ಮತ್ತೆ ಹೊರಳುತ್ತಾ ಇದ್ದಾರೆ. ಬಹಳಷ್ಟು ಜನ ಇವತ್ತು ನಾವು ರಾಸಾಯನಿಕಗಳನ್ನು ಬಳಸೋದಿಲ್ಲ, ಸಾವಯವ ರೂಪದ ವಸ್ತುಗಳಿಂದಲೇ, ಸಾವಯವ ಗೊಬ್ಬರಗಳಿಂದಲೇ ನಾವು ಕೃಷಿಯನ್ನು ಮಾಡ್ತೀವಿ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ನಮ್ಮ ಸರ್ಕಾರಗಳು ಕೂಡ ಇದಕ್ಕೆ ಸಾಕಷ್ಟು ಉತ್ತೇಜನವನ್ನು ಇವತ್ತು ಕೊಡ್ತಾ ಇದ್ದಾವೆ. ಈ ಸಾವಯವ ಪರಿಕರಗಳಲ್ಲಿ ಇವತ್ತು ರೈತರ ನಾಲಿಗೆ ಮೇಲೆ ಇರುವಂಥ ಒಂದು ಶಬ್ದ ಅಂದರೆ ಜೀವಾಮೃತ ಅಂತ. ಅದು ಹೆಸರು ಹೇಳುವಾಗಲೇ ನಮಗೆ ಒಂಥರ ಉತ್ಸಾಹ ಬರುತ್ತೆ. ಆದರೆ ರೈತರು ಇದನ್ನು ತಯಾರಿಸ್ಕೊಂಡು ಇವತ್ತು ಬಳಸ್ತಾ ಇದ್ದಾರೆ ಮತ್ತು ಸಾಕಷ್ಟು ಅದರಿಂದ ಅನುಕೂಲಗಳನ್ನು ನಾವು ಹೊಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇವತ್ತು ಕೃಷಿ ವಿಶ್ವವಿದ್ಯಾಲಯ ಒಂದು ವೈಜ್ಞಾನಿಕವಾದಂಥ ಈ ಕೃಷಿ ಪದ್ಧತಿಗಳನ್ನು ರೂಢಿಸೋದಕ್ಕೆ ಇರುವಂಥ ಒಂದು ಸರ್ಕಾರದ ಒಂದು ಸಂಸ್ಥೆ ಅಂತಲೇ ಹೇಳ್ಬೋದು. ಮತ್ತು ಶಿಕ್ಷಣವನ್ನು ಕೂಡ ಅದು ಕೊಡುತ್ತೆ, ವಿಸ್ತರಣೆಯಲ್ಲೂ ಕೂಡ ತೊಡಗಿರುತ್ತೆ. ತಾವು ಈ ಜೀವಾಮೃತದ ವಿಷಯವನ್ನು ತೆಗೆದುಕೊಂಡು ಅದರ ಬಗ್ಗೆ ಸಂಶೋಧನೆಯನ್ನು ಮಾಡಿದರೆ ಅಂತ ಗೊತ್ತಾಯಿತು. ಈ ಜೀವಾಮೃತದ ಹಿಂದಿರುವಂಥ ವೈಜ್ಞಾನಿಕ ಅಂಶಗಳೇನು ಅನ್ನೋದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಬಹಳಷ್ಟು ಜನ ಇವತ್ತು ರೈತರು ಈ ಜೀವಾಮೃತವನ್ನು ಹೇಗೆ ತಯಾರಿಸುವಂಥದ್ದು, ವೈಜ್ಞಾನಿಕವಾಗಿ ಹೇಗೆ ತಯಾರಿಸ್ಕೋಬಹುದು, ಇದರಲ್ಲಿರುವಂಥ ಒಂದು ಪೋಷಕಾಂಶಗಳೇನು, ಇದರಿಂದ ಆಗುವಂಥ ಅನುಕೂಲಗಳೇನು, ಇದ್ರ ಬಗ್ಗೆ ಬಹಳ ಉತ್ಸುಕರಾಗಿದ್ದಾರೆ. ಆದ್ದರಿಂದ ಈ ಒಂದು ವಿಚಾರದ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು. ಪ್ರಾರಂಭದಲ್ಲಿ ಈ ಜೀವಾಮೃತದ ಒಂದು ಪರಿಚಯವನ್ನು ಮಾಡಿಕೊಡ್ತಾರೆ, ಸಾಮಾನ್ಯ ಪರಿಚಯವನ್ನು. ನಾನು ಒಂದು ಋಗ್ವೇದದ ಒಂದು ಶ್ಲೋಕ ಹೇಳೋಕ್ಕೆ ಇಷ್ಟಪಡ್ತೇನೆ. ಜೀವೋ ಜೀವಿಸ್ ಜೀವಿತ ಅಂತ. ಅಂದರೆ ಜೀವಿಯಿಂದಲೇ ಜೀವಿ ವೃದ್ಧಿಯಾಗುವುದು ಅಂತ ಅರ್ಥ. ಇದು ನಮ್ಮ ಒಂದು ಸಾವಯವ ಕೃಷಿಯ ಮೂಲ ತತ್ವ. ಈ ಸಾವಯವ ಕೃಷಿಯ ಮೂಲ ತತ್ವನ ಬೇರೆ ಬೇರೆ ರೀತಿ ಅಳವಡಿಸಲಿಕ್ಕೆ ಅವಕಾಶಗಳಿದೆ. ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಅಥವಾ ಹುಳು ಗೊಬ್ಬರ ಆಗ್ಬೋದು, ಅಥವಾ ಎಲೆ ಗೊಬ್ಬರ ಆಗ್ಬೋದು, ಬೇರೆ ಬೇರೆ ರೀತಿ ಅಳವಡಿಸಲಿಕ್ಕೆ ಅವಕಾಶ ಇದೆ. ಆ ಥರದ ಒಂದು ಅವಕಾಶ ಜೀವಾಮೃತ. ಜೀವಾಮೃತ ಅಂತ ಅನ್ನೋದು ನಮ್ಮ ದೇಶದಲ್ಲಿ ರೈತರೇ ಆವಿಷ್ಕಾರ ಮಾಡಿರುವಂತಹ ಒಂದು ತಂತ್ರಜ್ಞಾನ. ಆದರೆ ರೈತರು ಈ ಆವಿಷ್ಕಾರ ಮಾಡೋಕ್ಕಿಂತ ಮುಂಚೆ ಸುಮಾರು 2003 ಒಬ್ಬರು ಮಹಾರಾಷ್ಟ್ರದ ರೈತರು, ವಾಲ್ಮೀಕಿ ಅಯ್ಯಂಗಾರ್ ಅಂತ ಒಬ್ಬರು, ಅವರು ಅಸ್ಸಾಂದಲ್ಲಿದ್ದಾಗ ಇದನ್ನು ಪ್ರಯೋಗ ಮಾಡಿ ಇದನ್ನು ಜಾರಿಗೆ ತೊಗೊಂಬಂದರು. ಅದು ಸಾಕಷ್ಟು ಮಾರ್ಪಾಡಾಗ್ಬಿಟ್ಟು ಇವತ್ತು ಜೀವಾಮೃತ ಅಂತ ಜನರ ಬಾಯಲ್ಲಿ ಪ್ರಚಾರ ಆಗಿದೆ. ಇದಕ್ಕೆ ಜೀವಾಮೃತ ಅನ್ನೋದು ಮುಖ್ಯವಾಗಿ ಒಂದು ದ್ರವ ಸಾರ ಅಂತ ಹೇಳಬಹುದು. ದ್ರವಸಾರ ಅಂದರೆ ಆ ದ್ರವಸಾರದಲ್ಲಿ ಸ್ವಲ್ಪ ಪ್ರಮಾಣದ ಒಂದು ಪೋಷಕಾಂಶಗಳು ಇದೆ, ಆದರೆ ಜಾಸ್ತಿ ಪ್ರಮಾಣದಲ್ಲಿ ಬ್ಯಾಕ್ಟೀರಿಯಾಗಳಿವೆ. ಆ ಬ್ಯಾಕ್ಟೀರಿಯಾಗಳಿಂದ ನಮ್ಮ ಒಂದು ಭೂಮಿಯ ಒಂದು ಫಲವತ್ತತೆ ಹೆಚ್ಚಾಗ್ತದೆ. ಅದನ್ನು ನಿರಂತರವಾಗಿ ಉಪಯೋಗ ಮಾಡ್ತಿರೋದ್ರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗ್ಬಿಟ್ಟು ಇಳುವರಿ ಜಾಸ್ತಿ ಆಗ್ತದೆ. ಈಗ ರಸಗೊಬ್ಬರ ಹಾಕಿದಾಗ ಏನಾಗ್ತದೆ ಅಂದರೆ ಪೋಷಕಾಂಶಗಳು ನೇರವಾಗಿ ಲಭ್ಯ ಆಗಿ ತಕ್ಷಣ ನಮಗೆ ಇಳುವರಿ ಜಾಸ್ತಿ ಆಗ್ತದೆ. ಈ ವಿಷಯ ಏನಂತಂದರೆ ಸಾವಯವ ಕೃಷಿಯಲ್ಲಿ ಯಾವುದೇ ಆದರೂ ಸ್ವಲ್ಪ ನಿಧಾನವಾಗಿ ಬೆಳೆ ಉತ್ತೀರ್ಣ ಆಗೋದು ಮುಖ್ಯ ಇರೋದು. ಈಗ ನಾವು ಸಾವಯವ ಕೃಷಿ ನಾವು ಅಳವಡಿಸಿದಾಗ ಈ ಜೀವಾಮೃತ ಆಗಲಿ ಬೇರೆ ಬೇರೆ ವಿಧಾನಗಳಲ್ಲಾಗಲಿ ಮಾಡಿದಾಗ ನಾವು ಫಲವತ್ತತೆ ಹೆಚ್ಚು ಮಾಡ್ಕೊಂಡ್ಬಿಟ್ಟು ನಾವು ಇಳುವರಿ ಜಾಸ್ತಿ ಮಾಡ್ಕೊಳ್ಳೋಂಥ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಿರ್ತೀವಿ. ಆ ಉದ್ದೇಶದಲ್ಲಿ ಈ ಜೀವಾಮೃತ ಅನ್ನೋದು ಒಂದು ಮುಖ್ಯ ಸಾಧನ ಅಂತ ಹೇಳ್ಬೋದು. ಅಂದ್ರೆ ಇದು ದ್ರವರೂಪದ ಸಾರ ಅಂತ ತಾವು ಅಭಿಪ್ರಾಯ ಪಡ್ತೀರಾ? ದ್ರವರೂಪದ ಗೊಬ್ಬರ ಅನ್ನೋದನ್ನ ಅಷ್ಟು ಗೊಬ್ಬರ ಅಂತ ಹೇಳಕ್ ಬಯಸಲ್ಲ. ಯಾಕೆ ಅಂದ್ರೆ ಗೊಬ್ಬರ ಅಂತಂದ್ರೆ ಪೋಷಕಾಂಶದ ಪ್ರಮಾಣ ಜಾಸ್ತಿ ಇರಬೇಕು, ಆದ್ರೆ ಇದರಲ್ಲಿ ಪೋಷಕಾಂಶದ ಪ್ರಮಾಣ ಬಹಳ ಕಡಿಮೆ ಇದೆ. 0.1% to 0.2% ಈ ತರ ಇದೆ. ಹಾಗಾಗಿ ನಾವು ಒಂದು ಎಕರೆಗೆ 200 liters ಬಳಸಿದ್ರು ಕೂಡ ಒಂದು ಎಕರೆಗೆ ಒಂದು 8-10 kg ಸಾರಜನಕ ಮಾತ್ರ ಕೊಡಬಹುದು, ಅದಕ್ಕಿಂತ ಜಾಸ್ತಿ ಕೊಡಕ್ ಆಗಲ್ಲ ನಮಗೆ. ಅದಕ್ಕೆ ನೇರವಾದ ಒಂದು ಪರಿಣಾಮದಕ್ಕಿಂತ ಪರೋಕ್ಷವಾದ ಪರಿಣಾಮ ಬಹಳ ಮಹತ್ವದ್ದು ಅಂತ ನನ್ನ ಅಭಿಪ್ರಾಯ. ನೇರವಾದ ಪರಿಣಾಮ ಅಂದ್ರೆ ಏನಂತ ಪೋಷಕಾಂಶ ಕೊಡೋದು, ಪೋಷಕಾಂಶ ಕೊಡೋದು ಇದೆ, ನಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿದೆ. ಮುಖ್ಯವಾಗಿ ಅದರಿಂದ ಫಲವತ್ತತೆ ಹೆಚ್ಚಾಗೋದೇ ಮುಖ್ಯವಾದ ವಿಷಯ ಅನ್ನೋದು ನನ್ನ ಅಭಿಪ್ರಾಯ. ಪರೋಕ್ಷವಾದ ಒಂದು ಉಪಯೋಗಗಳೇ ಜಾಸ್ತಿ. ಅದಕ್ಕಾಗಿ ನಾವು ರೈತರ ಜಮೀನಿನಲ್ಲಿ ನಾವು ಪರೀಕ್ಷೆ ಮಾಡಿದಾಗ 5 ವರ್ಷದಿಂದ 3 ವರ್ಷದಿಂದ ಜೀವಾಮೃತ ಉಪಯೋಗ ಮಾಡಿರುವಂತಹ ಜಮೀನಿನಲ್ಲಿ ಫಲವತ್ತತೆ ಹೆಚ್ಚಾಗ್ಬಿಟ್ಟು ಅವ್ರು ಯಾವುದೇ ಗೊಬ್ಬರ ಉಪಯೋಗ ಮಾಡದಿದ್ರು ಒಳ್ಳೆ ಒಳ್ಳೆ ಇಳುವರಿನೇ ಬರ್ತದೆ. ಆದ್ರೆ ಇದು ಯಾವಾಗ ಆಗ್ತದೆ ಅಂದ್ರೆ 2-3 ವರ್ಷ ಮಾಡಿದ ನಂತರ ಬರ್ತದೆ. ಈಗ ಒಂದ್ಸಲ ಇವತ್ತು ಜೀವಾಮೃತ ಇವತ್ತು ಹಾಕ್ಬಿಟ್ಟು ತಕ್ಷಣ ನಮ್ಗೆ ಇಳುವರಿ ಜಾಸ್ತಿ ಬರ್ತದೆ ಅಂತ ಹೇಳ್ಕೊಳ್ಳೋದು ತಪ್ಪು. ಹಂಗೆ ಮಾಡೋದು ಆಗಲ್ಲ, ಯಾಕಂದ್ರೆ ಪೋಷಕಾಂಶ ಪ್ರಮಾಣ ಬಹಳ ಕಮ್ಮಿ ಇರುತ್ತೆ. ಕನಿಷ್ಠ ಒಂದು 5 ವರ್ಷ ಆದ್ರೂ. ಹಾ, ಎಟ್ಲಿ 3-5 ವರ್ಷ ನಾವು ಇದನ್ನು ಪ್ರಯೋಗ ಮಾಡಿದ್ರೆ. ಆಮೇಲೆ ಇನ್ನೂ ಒಂದು ಅಭಿಪ್ರಾಯ ಏನಂದ್ರೆ ಜೀವಾಮೃತ ಒಂದು ಉಪಯೋಗ ಮಾಡಿಬಿಟ್ರೆ ಸಾಕು, ಬೇರೆ ಏನೂ ಉಪಯೋಗ ಮಾಡೋದು ಬೇಡ ಅಂತ ಒಂದು ಅಭಿಪ್ರಾಯ ಇದೆ. ಅದು ತಪ್ಪು. ಯಾಕೆ ಅಂದ್ರೆ ಜೀವಾಮೃತ ಅನ್ನೋದು ಒಂದು ಸಾವಯವ ಪದ್ಧತಿಗಳ ಒಂದು ಸಾಧನ. ಸಾವಯವ ಪದ್ಧತಿ 7-8 ತರದಿದೆ. ನೀವು ಹೇಳಿದಲ್ಲಿಗೆ ಹೆಸರೆಲ್ಲ ಗೊಬ್ಬರ ಆಗ್ಬೋದು ಅಥವಾ ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಜೈವಿಕ ಅವೆಲ್ಲದರ ಜೊತೆಗೆ ಇದು ಒಂದು ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ತದೆ. ಇದು ಒಂದರಿಂದ ಎಲ್ಲ ಸಾಧನೆ ಆಗ್ತದಂತ ಹೇಳೋದು ತಪ್ಪಾಗ್ತದೆ. ಆದ್ರೆ ಪ್ರಕೃತಿ ದತ್ತವಾಗಿರುವಂತಹ ಒಂದು ಮುಖ್ಯವಾದ ತಂತ್ರಜ್ಞಾನ ಅಂದರೆ ಈ ಜೀವಾಮೃತ. ಇದರಿಂದ ನಮಗೆ ಸಾಕಷ್ಟು ರೈತರ ಜಮೀನಿನಲ್ಲಿ ನಾನೇ ನೋಡಿರೋ ಹಾಗೆ ಒಳ್ಳೆ ಫಲವತ್ತತೆ ಹೆಚ್ಚಾಗಿದ್ದು ನೋಡಿದ್ದೀವಿ. ಒಂದು ಸಲ ಫಲವತ್ತತೆ ಹೆಚ್ಚಾಗಿದ್ದು ಈ ಜೀವಾಮೃತದಿಂದ ಆಯಿತು ಅಂದರೆ ಆಮೇಲೆ ತಿರುಗಿ ಯಾವ ಒಂದು ರಸಗೊಬ್ಬರ ಹಾಕೋದು ಅವಶ್ಯಕತೆ ಇಲ್ಲ, ತಾನೇ ಇಳುವರಿ ಜಾಸ್ತಿ ಬರ್ತದೆ ಈ ಥರ. ಮತ್ತೆ ಇವತ್ತು ಪ್ರಚಾರಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೌದು, ಒಂದು ಆಕಳನ್ನು ಇಟ್ಕೊಂಡು ಆ ಒಂದು ಸಗಣಿ ಮತ್ತೆ ಗಂಜಲದಿಂದ ಸುಮಾರು 20-25 ಎಕರೆಯಷ್ಟು ಜಮೀನನ್ನು ನಾವು ನಿರ್ವಹಣೆ ಮಾಡಬಹುದು ಯಾವುದೇ ಪೋಷಕಾಂಶಗಳಿಲ್ಲದಲ್ಲಿ ಅಂತ ಅಂದು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಇದು ನನ್ನ ಅಭಿಪ್ರಾಯದಲ್ಲಿ ನಾನು ಈಗಿದೆ ಹೇಳಿದ ಹಾಗೆ ಪೋಷಕಾಂಶದ ಪ್ರಮಾಣ ಕಮ್ಮಿ ಇರೋದ್ರಿಂದ ನಾವು ಪೋಷಕಾಂಶ ನಿರ್ವಹಣೆ ದೃಷ್ಟಿಯಿಂದ 30 ಎಕರೆನ ನಾವು ಮೇಂಟೈನ್ ಮಾಡೋದು ಸ್ವಲ್ಪ ಉತ್ಪ್ರೇಕ್ಷೆ ಅಂತ ಅನಿಸ್ತದೆ ನನಗೆ. ಆದರೆ ಒಂದು ಹಸುವಿನಲ್ಲಿ ಒಂದು ದಿವಸಕ್ಕೆ 4-5 kg ಸಗಣಿ ಬಂದು ಒಂದು 7-8 liter ನಾವು ಗಂಜಲ ಬಂದರೂ ಕೂಡ ನಾವು ಪ್ರತಿ ದಿವಸ ನಾವು ಅದನ್ನು ಜೀವಾಮೃತ ಮಾಡಿದರೂ ಕೂಡ ಜೀವಾಮೃತದಿಂದ ನಮಗೇನು ಫಲವತ್ತತೆ ಹೆಚ್ಚಾಗ್ತದೆ ಅಂತ ಈಗೇನು ಹೇಳಿದ್ನಲ್ಲ ಅದು 30 ಎಕರೆನಲ್ಲಿ ತಕ್ಷಣ ಹಾಕೋದು ಬಹಳ ಕಷ್ಟ ಆಗ್ತದೆ. ಜೀವಾಮೃತದ ಉದ್ದೇಶ ಫಲವತ್ತತೆ ಹೆಚ್ಚಿಗೆ ಮಾಡೋದು, ಇಳುವರಿ ಹೆಚ್ಚಿಗೆ ಮಾಡೋದಲ್ಲ ಮೊದಲಿದೆ ಅಂತ ತಿಳ್ಕೊಳ್ಳೋಣ. 30 ಎಕರೆ ಫಲವತ್ತತೆ ಹೆಚ್ಚಿಗೆ ಮಾಡೋದು ನಾವು ಒಂದು ಹಸುವಿನಿಂದ ನಿಜವಾಗ್ಲು ಸ್ವಲ್ಪ ಕಷ್ಟದ ಕೆಲಸ. ಮಣ್ಣಿನ ಆರೋಗ್ಯ ಕಾಪಾಡೋದೇ ಮುಖ್ಯ ಉದ್ದೇಶ ಜೀವಾಮೃತದಲ್ಲಿ. ಅದಕ್ಕೆ ಜೀವಾಮೃತ ಅಂತ ಒಳ್ಳೆ ಹೆಸರು ಕೊಟ್ಟಿದ್ದಾರೆ. ಜೀವ ಕೊಡುವಂತಹ ಒಂದು ಅಮೃತ ಇದು, ಭೂಮಿಗೆ ಜೀವ ಕೊಡುವಂತಹ ಅಮೃತ, ರೈತರ ಅಮೃತ ಅಂತ. ವೈಜ್ಞಾನಿಕ ದೃಷ್ಟಿಯಿಂದ ಹೇಳಿದಾಗ ಕೂಡ ಭೂಮಿ ಅನ್ನೋದು ಬರೀ ಒಂದು ಭೌತಿಕ ವಿಷಯ ಅಲ್ಲ, ಅದು ಜೈವಿಕ. ಆ ಜೈವಿಕ ಅಂಶವನ್ನು ಹೆಚ್ಚಾಗಿ ಜೀವವನ್ನು ತುಂಬುವಂತಹದಕ್ಕೆ ಜೀವಾಮೃತ ಅಂತ ಹೆಸರು ಕೊಟ್ಟಿದ್ದಾರೆ. ಈ ಜೀವಾಮೃತದ ಮುಖ್ಯ ವೈಶಿಷ್ಟ್ಯಗಳು ಏನಿದೆ ಅಂತೀರಿ? ಈಗ ವೈಶಿಷ್ಟ್ಯ ಅಂತಂದ್ರೆ ನಾವು ಸುಲಭವಾಗಿ ರೈತರು ತಮಗೆ ಸಿಗುವಂತಹ ಪರಿಕರಗಳಿಂದ ಯಾವುದೇ ಮಾರ್ಕೆಟ್ನಿಂದ ಡಿಪೆಂಡ್ ಆಗಲ್ದೆ ಯಾವುದೇ ಖರ್ಚು ಇಲ್ಲದೇ ಮಾಡುವಂತಹ ಒಂದು ಸುಲಭವಾದ ಸಾಧನ ಅಂತ ಇದು. ಇದು ಬಹಳ ಮಹತ್ವದ ವಿಷಯ, ಯಾಕಂದ್ರೆ ಗಂಜಲು ಅಲ್ಲೇ ಇರ್ತದೆ, ಸೆಗಣಿನೂ ಅಲ್ಲೇ ಇರ್ತದೆ. ಅವ್ರು ಮಾಡ್ಬೇಕಾದೇನೆಂದ್ರೆ ಗಂಜಲು ಸೆಗಣಿ ಅದ್ರ ಜೊತೆಗೆ ಒಂದಿಷ್ಟು ಬೆಲ್ಲ, ಆಮೇಲೆ ಕಡಲೆ ಹಿಟ್ಟು ಅಥವಾ ಯಾವ್ದಾದ್ರು ಒಂದು ದ್ವಿದಳ ಧಾನ್ಯದ ಹಿಟ್ಟು ಸೇರಿಸ್ಬಿಟ್ಟು ನೀರಿನಲ್ಲಿ ಕಲಸೋದು ಅಷ್ಟೇ ಕೆಲಸ ಇರೋದು. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ರೈತರು ಒಬ್ಬೊಬ್ಬರು ಒಂದೊಂದ್ ತರ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನ್ ಹಾಕ್ಬೇಕು ಏನ್ ಹಾಕಬಾರ್ದು, ಎಷ್ಟು ದಿವಸ ಮಾಡ್ಬೇಕು ಎಷ್ಟು ದಿವಸ ಮಾಡಬಾರ್ದು, ಎಷ್ಟು ದಿನದಲ್ಲಿ ಬಳಸಬೇಕು, ಈ ವಿಷಯನ ಸ್ಪಷ್ಟವಾಗಿ ಅರ್ಥ ಆಗಿಲ್ಲ ಜನರಿಗೆ. ನಾವು ವೈಜ್ಞಾನಿಕ ದೃಷ್ಟಿಯಿಂದ

ಇದನ್ನು ನಾವು ಜೀವಾಮೃತ ಸ್ಪ್ರೇ ಮಾಡಿದಾಗ ಒಂದು ಬೆಳೆಗಳಿಗೆ ವೃದ್ಧಿ ಆಗೋಕ್ಕೆ ಒಂದು ಟಾನಿಕ್ ಕೊಟ್ಟಂಗೆ ಆಗ್ತದೆ. ಇದು ನಾವು ನೋಡಿದ ಅಂಶ. ಇದಕ್ಕೆ ನಾವು ಹೇಳಿದ್ದು ಏನು ಹೇಳ್ತೀವಿ ಅಂದರೆ ಒಂದು ಗ್ರೋತ್ ಹಾರ್ಮೋನ್ಸ್ ಅಂತೀವಿ ನಾವು ಇಂಗ್ಲೀಷ್ನಲ್ಲಿ. ನಾವು ಗ್ರೋತ್ ಹಾರ್ಮೋನ್ಸ್ ಕೊಟ್ಟಂಗೆ ಇದರಲ್ಲಿ ಗ್ರೋತ್ ಹಾರ್ಮೋನ್ಸ್ ಇದೆ. ನಾವು ಆಕ್ಸಿಜನ್ಸ್ ಆ್ಯಂಡ್ ಜಿಬ್ರಾಲಿನ್ಸ್ ಟೆಸ್ಟ್ ಮಾಡಿ ನೋಡಿದೆ, ಆಕ್ಸಿಜನ್ಸ್ ಆ್ಯಂಡ್ ಜಿಬ್ರಾಲಿನ್ಸ್ ಇದರಲ್ಲಿದೆ. ಸೊ ಇದನ್ನು ಸ್ಪ್ರೇ ಮಾಡಿದಾಗ ಬೆಳೆಗಳ ಒಂದು ಬೆಳವಣಿಗೆಯ ಪ್ರಮಾಣ ಹೆಚ್ಚಾಗೋದು ಕಂಡು ಬರ್ತದೆ. ಅಂದ್ರೆ ಇದನ್ನ ಒಂದು ರೀತಿ ಎಲೆ ಮೇಲೆ ಸಿಂಪರಣೆ ಮಾಡಿದ್ವಿ. ಹೌದು ಹೌದು, ಖಂಡಿತವಾಗಿ. ಈಗ ನಾವೇನು ಹೊರಗಡೆ ಜಿಬ್ರಾಲಿಕ್ ಆಸಿಡ್ ನಾವು ಪರ್ಚೇಸ್ ಮಾಡ್ತೀವಿ, ಅದ್ರ ಬದಲು ಇದನ್ನ ಸ್ಪ್ರೇ ಮಾಡಿದ್ರೆ ಬೆಳೆಗಳ ಒಂದು ಬೆಳವಣಿಗೆ ವೃದ್ಧಿ ಜಾಸ್ತಿ ಆಗ್ತದೆ. ವಿಶೇಷವಾಗಿ ಈಗ ದ್ರಾಕ್ಷಿಗೆ ಸಸ್ಯ ಹಾರ್ಮೋನ್ ಬಳಸಬೇಕಾಗುತ್ತೆ, ಅಂತ ಕಡೆ ಬಳಸ್ಕೋಬಹುದು. ಬಳಸ್ಕೋಬಹುದು, ಎಲ್ಲಾ ಬೆಳೆಗೂ ಬೆಳಿಬಹುದು. ಎಲ್ಲ ಇದು ಒಂದೇ ಅಂತಲ್ಲ, ನಾವು ಮೆಣಸಿನ ಗಿಡಕ್ಕೆ ನಾನು ಟ್ರೈ ಮಾಡಿ ನೋಡಿದ್ದೀನಿ, ರೈತರ ಜಮೀನಿನಲ್ಲಿ ಮೆಣಸಿನ ಗಿಡಕ್ಕೆ ಟ್ರೈ ಮಾಡಿದ್ದೀನಿ, ಬಾಳೆಗೆ ಟ್ರೈ ಮಾಡಿ ನೋಡಿದ್ವಿ ನಾವು, ಬಹಳ ಸಕ್ಸಸ್ಫುಲಿ ಇಳುವರಿ ಬಂದದ್ದು ನಮಗೆ ಎಲೆ ಸಿಂಪರಣೆ ಸೊ ಎಲೆ ಸಿಂಪರಣೆಯಿಂದ ನಮಗೆ ಲಾಭ ಇದೆ ಖಂಡಿತವಾಗಿ. ಆದರೆ ಈ ಪೆಸ್ಟಿಸೈಡ್ ಅಥವಾ ಕೀಟನಾಶಕ ಅನ್ನೋ ವಿಷಯಕ್ಕೆ ನಮಗೆ ಅಷ್ಟೊಂದು ಸೂಕ್ತವಾದ ಪರಿಣಾಮ ಬಂದಿಲ್ಲ. ಆದರೆ ಯಾವಾಗ ಅದನ್ನು ಪೆಸ್ಟಿಸೈಡ್ ಅಂತ ಯೂಸ್ ಮಾಡಬೇಕು ಅಂತಂದರೆ, ನೀವು ಗಂಜಲನ್ನೇ ನೇರವಾಗಿ ಸ್ಪ್ರೇ ಮಾಡಿದರೆ ಅನುಕೂಲ ಜಾಸ್ತಿ ಇದೆ, ಈ ಜೀವಾಮೃತ ಮಾಡಿ ಉಪಯೋಗ ಮಾಡೋ ಬದಲು ಪೆಸ್ಟಿಸೈಡ್ ದೃಷ್ಟಿಯಿಂದ. ಆದರೆ ಬೆಳೆಗಳ ಬೆಳವಣಿಗೆ ದೃಷ್ಟಿಯಿಂದ ಇದು ಬಹಳ ಉಪಯೋಗ ಆಗ್ತದೆ. ಅಂದರೆ ನಮ್ಮ ರೈತ ಬಾಂಧವರು ಮುಖ್ಯವಾಗಿ ಈ ಒಂದು ಜೀವಾಮೃತವನ್ನು ಬಳಸ್ಕೊಳ್ಳುವಾಗ ಕೆಲವೊಂದು ಸಂದರ್ಭದಲ್ಲಿ ತಯಾರು ಮಾಡುವಾಗಲೂ ಅಷ್ಟೇ ಸ್ವಲ್ಪ ವಾಸನೆ ಹೆಚ್ಚು ಬರುತ್ತೆ ಅಂತಾರೆ, ಇದನ್ನ ಏನಾದರೂ ಕಡಿಮೆ ಮಾಡೋಕ್ಕೆ ಸಾಧ್ಯ ಇದೆ? ಇಲ್ಲ, ವಾಸನೆ ಅನ್ನೋ ವಿಷಯ ಏನಿದೆ ಗೊತ್ತಾ, ಮೊದಲು 2 ದಿವಸ ಮಾತ್ರ ಅದು, ಮೊದಲು 2 ದಿವಸ ಮಾತ್ರ, 3 ದಿವಸದಿಂದ ವಾಸನೆ ಹೋಗ್ಬಿಡ್ತದೆ. ಅಂದ್ರೆ ಅದು ಜೈವಿಕ ಆಮ್ಲಜನಕದ ಬೇಡಿಕೆಯಿಂದ. ಅದು ಜೈವಿಕ ಆಮ್ಲಜನಕ ಬೇಡಿಕೆ, ಅದಕ್ಕೆ ಹೇಳಿದೆ ನಾನು ನಿಮಗೆ, ಆಮ್ಲಜನಕನ ಪೂರೈಸಲೇಬೇಕು ನಾವು. ಬಹಳ ಜನ ಇನ್ನೊಂದು ತಪ್ಪು ತಿಳ್ಕೊಂಡಿರೋದಂದ್ರೆ ಹೇಗೆ ತಯಾರಿಸ ಮಾಡಬೇಕು, ನೆರಳಲ್ಲಿ ತಯಾರು ಮಾಡ್ಬೇಕಾ, ಬಿಸಿಲು ತಯಾರು ಮಾಡ್ಬೇಕಾ ಅಂತಾರೆ. ಬಿಸಿಲು ತಯಾರು ಮಾಡಬಾರ್ದು, ನೆರಳಲ್ಲಿ ತಯಾರು ಮಾಡಬೇಕು. ಆದ್ರೆ ಮುಚ್ಚಬೇಕಾ ಮುಚ್ಚಬಾರ್ದ ಅನ್ನೋ ವಿಷಯಕ್ಕೆ ಎಷ್ಟೋ ಜನರ ತಪ್ಪು ಕಲ್ಪನೆ ಇದೆ. ಮುಚ್ಚೋದು ಅವಶ್ಯಕತೆ ಇಲ್ಲ, ನೆರಳಲ್ಲಿ ತಯಾರು ಮಾಡಿದ ನಿಚ್ಚೋದು ಅವಶ್ಯಕತೆ ಇಲ್ಲ. ನಮಗೆ ಆಮ್ಲಜನಕ ಸಪ್ಲೈ ಮಾಡುವಂಥ ಉದ್ದೇಶ ಇರ್ತದೆ. ಆಮ್ಲಜನಕ ಯಾವಾಗ ಪೂರೈಕೆ ಜಾಸ್ತಿ ಆಗ್ತದೆ ಆವಾಗ ವಾಸನೆ ಹೋಗ್ಬಿಡ್ತದೆ, ಅದರಲ್ಲೇನು ಪ್ರಾಬ್ಲಮ್ ಏನಿಲ್ಲ. ಆದರೆ ಅದನ್ನು ಕಡಿಮೆ ಮಾಡೋಕ್ಕೆ ಇನ್ನು ಯಾವ ಥರ ಒಂದು ಕೆಮಿಕಲ್ನ ಉಪಯೋಗ ಮಾಡೋದು ನಾವು ಎಂದೂ ಹೇಳೋದಿಲ್ಲ, ಅದು ಬೇಡವೂ ಬೇಡ. ಯಾಕಂದರೆ ನಾವು ಕೆಮಿಕಲ್ ಉಪಯೋಗ ಮಾಡಬಾರ್ದು ಅಂತ ನಾವು ಈ ತಂತ್ರಜ್ಞಾನ ಹೇಳ್ತಿರೋದು. ಅಂದರೆ ನಮ್ಮ ರೈತ ಬಾಂಧವರು ಯಾವುದೇ ಮುಜುಗರ ಇಲ್ಲದಲೆ ಮಿಶ್ರತಳಿ ಹಸುಗಳಾಗ್ಬೋದು, ಎಮ್ಮೆಗಳಾಗ್ಬೋದು, ಖಂಡಿತವಾಗಿ ಇವುಗಳ ಸಗಣಿ ಮತ್ತು ಗಂಜಲವನ್ನು ಬಳಸ್ಕೊಂಡು ಜೀವಾಮೃತವನ್ನು ತಯಾರು ಮಾಡಿಕೊಂಡು ಬಳಸ್ಬೋದು. ಮುಖ್ಯವಾಗಿ ಇದು ಪೋಷಕಾಂಶದ ಒಂದು ಆಗರ ಅಲ್ಲ, ಆದರೆ ಜೀವಾಣುಗಳ ಸೂಕ್ಷ್ಮಾಣುಗಳ ಆಗರ ಅಂತ ನಾವು ಪರಿಗಣಿಸಬಹುದು. ಕೊನೆಗೆ ಇನ್ನೊಂದು ವಿಷಯ ಹೇಳ್ಬೇಕಂತ ಮಾಡಿದ್ದೀನಿ. ಬಹಳಷ್ಟು ಜನ ರೈತರಿಗೆ ನಾನು ಇನ್ನೊಂದು ಏನಂದ್ರೆ, ಸೀಸನ್ನಲ್ಲಿ ಒಂದು ಸಲ ತಯಾರು ಮಾಡ್ತಾರೆ, 2 ಸಲ ತಯಾರು ಮಾಡ್ತಾರೆ, 3 ಸಲ ತಯಾರು ಮಾಡ್ತಾರೆ, ಅದು ಒಂದು 4 ಸಲ ಅಪ್ಲೈ ಮಾಡಿಬಿಟ್ಟು ಮರ್ತು ಬಿಡ್ತಾರೆ. ಮುಂದೆ ಇನ್ನು ಉಳಿದ 7-8 ತಿಂಗಳು ಹಾಕದೇ ಇಲ್ಲ ಅವರು ಈ ಜೀವಾಮೃತನ. ಇದನ್ನು ತಪ್ಪು ಅಂತ ನಾನು ಹೇಳ್ತೀನಿ. ಯಾಕಂದರೆ ಮುಖ್ಯವಾಗಿ ಜೀವಾಮೃತ ಅನ್ನೋದು ನಮ್ಮ ಜೈವಿಕ ಕ್ರಿಯೆ ಹೆಚ್ಚಿಗೆ ಮಾಡಿಕೊಳ್ಳೋ ಸಲುವಾಗಿ ಇರ್ಬೇಕಾದ್ರೆ ವರ್ಷದಲ್ಲಿ ಎಷ್ಟು ಸಾಧ್ಯ ಅದ ಅಷ್ಟು ಸಲ ತಯಾರು ಮಾಡಿ ಜಮೀನಿಗೆ ಹಾಕ್ತಾ ಹೋಗ್ಲು. ಇದು ಬೆಳೆ ಇರಲಿ ಇರದಿರಲಿ, ಬೆಳೆ ಇದ್ರೆ ಬಹಳ ಸಂತೋಷ, ಇರದಿದ್ರೆ ಫಲವತ್ತತೆ ಹೆಚ್ಚಾಗತ್ತಾ? ಈಗ ಯಾವಾಗೋ ಇಡೀ ಒಂದು ವರ್ಷದಲ್ಲಿ 1 ಸಲ 2 ಸಲ ಹಾಕಿದ್ರೆ ನಿಮಗೆ ಲಾಭ ಜಾಸ್ತಿ ಕಾಣಲ್ಲ, ಕನಿಷ್ಠ ತಿಂಗಳಿಗೊಂದ್ಸರಿ ತಿಂಗಳಿಗೊಂದ್ಸಲ ಹಾಕ್ತಾ ಇರಬೇಕು. ಬೆಳೆ ಇರಲಿ ಇರಲಿ, ಫಲವತ್ತತೆ ಹೆಚ್ಚಾಗಲಿಕ್ಕೆ ಅದೇ ಕಾರಣ. ಫಲವತ್ತತೆ ಹೆಚ್ಚಿಗೆ ಮಾಡೋದಂದ್ರೆ ಬ್ಯಾಂಕ್ ಡೆಪಾಸಿಟ್ ಇದ್ದಂಗೆ ಲೆಕ್ಕ. ಅದು ನಾವು ಬ್ಯಾಂಕ್ ಡೆಪಾಸಿಟ್ ನಾವು ಬಳಕೆ ಮಾಡ್ತೀವಿ ಮಾಡಲಿ, ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡ್ತಾ ಹೋಗ್ತೀವಿ, ಮುಂದೆ ಯಾವತ್ತೊಮ್ಮೆ ಉಪಯೋಗ ಆಗ್ತದೆ ಅಂತೇಳಿ. ಇದು ಅದೇ ರೀತಿ ಫಲವತ್ತತೆ ಹೆಚ್ಚಿಗೆ ಮಾಡೋಕ್ಕೆ ಉಪಯೋಗ ಮಾಡ್ತದೆ. ಮುಂದಿನ ವರ್ಷ 2 ವರ್ಷ 3 ವರ್ಷ ನಂತರ ಬೆಳೆ ನಮಗೆ ಖಂಡಿತವಾಗಿ ಬರ್ಬೇಕಾದ್ರೆ ಈ ರೀತಿ ಮಾಡಿದರೆ ಅನುಕೂಲ. ಇವತ್ತು ಈ ಮಳೆಯ ಏರುಪೇರನ್ನು ನೋಡ್ತಾ ಇದ್ದೀವಿ, ಮತ್ತು ಹವಾಮಾನ ಒಂದು ವೈಪರೀತ್ಯ, ಮತ್ತು ಭೂಮಿ ಬಿಸಿಯಾಗುವಿಕೆ ಇಂಥವೆಲ್ಲ ಕೇಳ್ತಾ ಇದ್ದೀವಿ. ಇದಕ್ಕೆ ಸಾವಯವ ಕೃಷಿ ಒಂದು ಉತ್ತರ ಅಂತ ತಾವು ಅಂದ್ಕೊಳ್ತೀರಾ? ಖಂಡಿತವಾಗಿ. ಯಾಕಂದರೆ ಸಾವಯವ ಕೃಷಿ ಒಂದೇ ನಮ್ಮ ಒಂದು ಭವಿಷ್ಯದ ದೃಷ್ಟಿಯಿಂದ ನಿಂತಿರುವಂಥ ಒಂದು ನೆಲೆಗಟ್ಟು, ಭರವಸೆ ನಮಗೆ. ಯಾಕಂದರೆ ಬೇರೆ ಯಾವುದರಿಂದ ನಮಗೆ ಈ ಸುಸ್ಥಿರತೆ ಕಾಯ್ಕೊಳ್ಳೋಕ್ಕಾಗಲ್ಲ, ಸಾವಯವ ಕೃಷಿಯಿಂದ ಮಾತ್ರ ನಮಗೆ ಸುಸ್ಥಿರತೆ ಕಾಯ್ಕೊಳ್ಳೋಕ್ಕೆ ಸಾಧ್ಯತೆ. ಇದಕ್ಕೆ ಕಾರಣ ಏನಂದರೆ, ಸಾವಯವ ಕೃಷಿ ನಾವು ಅಳವಡಿಸಿದಾಗ ಸಾವಯವ ಇಂಗಾಲದ ಪ್ರಮಾಣ ಜಾಸ್ತಿ ಮಾಡಲಿಕ್ಕೆ ನಮಗೆ ಸಾಕಷ್ಟು ಅವಕಾಶಗಳಿರೋದ್ರಿಂದ, ಸಾವಯವ ಇಂಗಾಲ ಜಾಸ್ತಿ ಮಾಡಿದಾಗೆ ನಮ್ಮ ಒಂದು ಸುಸ್ಥಿರತೆ ಜಾಸ್ತಿ ಆಗ್ತದೆ. ಈ ಒಂದು ಈ ನಮ್ಮ ಗ್ಲೋಬಲ್ ವಾರ್ಮಿಂಗ್ ಅಂತ ಏನು ಹೇಳಿದ್ರಿ, ಅದರಿಂದ ಆಗೋ ದುಷ್ಪರಿಣಾಮನ ತಡೆಯೋಕೆ ನಮಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ, ರೋಗ ನಿರೋಧಕ ಶಕ್ತಿ ಬೆಳೆಗಳಲ್ಲಿ ತನ್ನಷ್ಟ ತಾನೇ ಬರುವಂತಹ ಒಂದು ಅವಕಾಶ ಈ ಸಾವಯವ ಕೃಷಿನಲ್ಲಿದೆ. ತಂತಾನೆ ಇದಕ್ಕೆ ಬೇರೆ ಯಾವ ಔಷಧಿ ಉಪಯೋಗ ಮಾಡೋ ಅವಶ್ಯಕತೆಯಿಲ್ಲ. ನೀವು 2% ನೀವು ಹಿಂಗ ಸಾವಯವ ಇಂಗಾಲ ಮಾಡಿಬಿಟ್ಟು ನೀವು ಬೆಳೆ ಬೆಳೆದ್ಬಿಟ್ರೆ 90% ಆಫ್ ದ ಕ್ರಾಪ್ಸ್ ಯಾವತ್ತಾದ್ರೂ ರೋಗ ರಹಿತನೇ ಇರ್ತವೆ. ರೋಗ ಬಂತು ಅದಕ್ಕೇನು ಔಷಧಿ ಹೊಡಿಬೇಕು ಅನ್ನೋಂತ ಅವಶ್ಯಕತೆ ಬೀಳದೇ ಇಲ್ಲ. ಅಂದ್ರೆ ನಮ್ಮ ಸಾವಯವ ಕೃಷಿಗೆ, ಸಾವಯವ ಕೃಷಿಕರಿಗೆ ಒಳ್ಳೆ ಭವಿಷ್ಯ ಇದೆ. ಆದ್ದರಿಂದ ಜೀವಾಮೃತವನ್ನು ನಮ್ಮ ರೈತರು ಇವತ್ತು ಹೆಚ್ಚೆಚ್ಚಾಗಿ ತಯಾರಿಸ್ಕೊಂಡು ಬಳಸ್ತಾ ಇದ್ದಾರೆ. ಇದ್ರ ಬಗ್ಗೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ನಡೆದಿದೆ, ತಾವು ಇದರ ನೇತೃತ್ವವನ್ನು ವಹಿಸಿದ್ರಿ. ಆದ್ದರಿಂದ ನಮ್ಮ ರೈತ ಬಾಂಧವರಿಗೆ ಈ ಜೀವಾಮೃತವನ್ನು ವೈಜ್ಞಾನಿಕವಾಗಿ ಹೇಗೆ ತಯಾರು ಮಾಡ್ಕೋಬೋದು, ಮತ್ತು ಇದರಲ್ಲಿರುವಂಥ ಕೆಲವೊಂದು ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸ್ಕೊಳ್ಳೋದಕ್ಕೂ ಕೂಡ ಅವರಿಗೆ ಮಾಹಿತಿ ಮಾಡಿಕೊಡೋಣ ಅಂತ ಅಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ಡಾಕ್ಟರ್ ಜೋಶಿ ಅವರೇ, ತುಂಬ ವಿವರವಾದಂಥ ಮಾಹಿತಿ ಮಾಡಿಕೊಡ್ರಿ, ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಜೀವಾಮೃತ ತಯಾರಿಕೆ ಮತ್ತು ಅದರ ಬಳಕೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಬೇಸಾಯಶಾಸ್ತ್ರ ಪ್ರಾಧ್ಯಾಪಕರಾದ ಡಾ ಮುಕುಂದ ಜೋಶಿ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. 6:30 ಅವಲೋಕನ, 6:51 ದೇಶಭಕ್ತಿ ಗೀತೆಗಳು, 7:02 ಜಾಲಿ ರೈಡ್ ಎಫ್ಎಂ ರೈನ್ಬೋ ಸಹ ಪ್ರಸಾರದಲ್ಲಿ, 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳು, 9:05 ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ, ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿ ಕುರಿತು ಸಮೀಕ್ಷೆ, ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟದ ಶ್ರೇಷ್ಠ ಕ್ರೀಡಾಪಟು ಗೌರವಕ್ಕೆ ಪಾತ್ರರಾಗಿರುವ ಶೃಂಗಿ ಬಾಂದೇಕರ್ ಅವರೊಂದಿಗೆ ಸಂದರ್ಶನ, ಹಾಗೂ ಇಂಡಿಯನ್ ಓಪನ್ ಸರ್ಫಿಂಗ್ ಚಾಂಪಿಯನ್ ರಮೇಶ್ ಬೂದಿಹಾಳ್ ಜೊತೆ ಮಾತುಕತೆ, ಇವಿಷ್ಟು ಮೂಡಿಬರಲಿದೆ ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ. ಪ್ರಸ್ತುತಿ ಪಿಎಂ ಜಗದೀಶ್. 9:30 ರಾಷ್ಟೀಯ ಭಾಷಣ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ, 10:05 ನಾಟಕ ಹೆಜ್ಜೆ ಮೂಡದ ಹಾದಿಯಲ್ಲಿ, ರಚನೆ ಗಂಗಾ ಫಡ್ಕೆ, ನಿರ್ದೇಶನ ರಘು ಹೆಗಡೆ. 10:35 ಸೇವೆ ಉತ್ತಮ ಆಡಳಿತ ಹಾಗೂ ಬಡವರ ಕಲ್ಯಾಣದ 8 ವರ್ಷಗಳು, ಎನ್ಡಿಎ ಸರ್ಕಾರವು ಸಾರ್ಥಕ 8 ವರ್ಷ ಆಡಳಿತ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ, ನಂತರ ಚಿತ್ರಗೀತೆಗಳು. ಇವಿಷ್ಟು ಕಾರ್ಯಕ್ರಮಗಳು ಇನ್ನು ಮುಂದೆ ಪ್ರಸಾರವಾಗಲಿವೆ. ಖೇಲೆ ಕೂದೆ ದೊಡೆ ಸನ್, ನಾಚೆ ಕೂದೆ ಝುಮೆ ಸನ್, ಖೇಲೆ ಕೂದೆ ದೊಡೆ ಸನ್, ನಾಚೆ ಕೂದೆ ಝುಮೆ ಸನ್. ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್.